ಇದುವರೆಗೆ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳ್ತಾ ಇದ್ರೆ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪುನಶ್ಚೇತನ ಕೃಷಿ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಸಹ ಆಲಿಸಬಹುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿರಂಗ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:00